ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಜೋಳ ಇರ್ಬೋದು, ಕಡಲೆ ಇರ್ಬೋದು, ಮತ್ತೆ ನವಣೆ ಇರ್ಬೋದು, ಇಂಥ ಹಲವಾರು ಬೆಳೆಗಳಲ್ಲಿ ಸಾವಯವ ಕೃಷಿಯ ಪದ್ಧತಿಗಳನ್ನು ಅಂದ್ರೆ ತಂತ್ರಜ್ಞಾನವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಸತ್ಯನಾರಾಯಣರು ಸರ್, ಹಿಂದಿನ ಒಂದು ಸಾವಯವ ಕೃಷಿಯ ಸಂಶೋಧನಾ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣರವರು ಸರ್ ಒಂದು ಉತ್ತಮವಾಗಿರ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯನ್ನು ಆರ್ಕೆವಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿನಲ್ಲಿ ಸುಮಾರು ದುಡ್ಡನ್ನು ತರುವುದರ ಮುಖಾಂತರ ಅತ್ಯುತ್ತಮವಾಗಿರ್ತಕ್ಕಂಥ ಹೆಚ್ಚಿನ ಸೌಲಭ್ಯ ಉಳ್ಳವಂಥ ಒಂದು ಕಟ್ಟಡವನ್ನು ಕೂಡ ಕಟ್ಟಿದ್ದಾರೆ. ಅಲ್ಲಿ ಇರತಕ್ಕಂಥ ಲ್ಯಾಬಿನ ಒಂದು ವ್ಯವಸ್ಥೆಯು ಕೂಡ ರೈತರು ಅದನ್ನು ಭೇಟಿ ನೀಡಿ ಅಲ್ಲಿ ಇರತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ. ಅದರಲ್ಲಿ ಇವತ್ತಿನ ದಿವಸ ನಾವು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್. ಹೇಗೆ ರೈತರು ಇದೆಲ್ಲ ನಿಮ್ಮ ಉತ್ಪನ್ನಗಳ ಒಂದು ರೇಟ್ ಅದು ಹೇಗಿದೆ, ಹೇಗೆ ಮಾರಾಟ ಮಾಡ್ತಾ ಇದ್ದಾರೆ ರೈತರಿಗೆ, ಯಾವ ರೀತಿ ಚಾರ್ಜ್ ಫಿಕ್ಸ್ ಮಾಡ್ಕೊಂಡಿದೆ ಸರ್? ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ವಸ್ತು ಹೆಚ್ಚು ಮಾರಾಟ ಆಗಬೇಕು ಅಂತಂದ್ರೆ ರೈತರಿಗೆ ಎಟಕುವ ರೀತಿನಲ್ಲಿ ಅಂದ್ರೆ ಕಡಿಮೆ ಒಂದು ದುಡ್ಡಿನಲ್ಲಿ ಇತ್ತು ಅಂದ್ರೆ ರೈತರು ತೆಗೆದುಕೊಂಡು ಹೋಗ್ತಾರೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಜೈವಿಕ ಗೊಬ್ಬರಗಳಲ್ಲಿ ಅಜಿಟೋಬ್ಯಾಕ್ಟರ್ ಅಂತಕ್ಕಂಥದ್ದು 80 ರೂಪಾಯಿ ಕೆಜಿ, ಮತ್ತು ಕಾಂಪೋಸ್ಟ್ ಕಲ್ಚರ್ ಅಂತಕ್ಕಂಥದ್ದು 80 ರೂಪಾಯಿಗೆ ಒಂದು ಕೆಜಿ, ಮತ್ತು ರೈಜೋಬಿಯಂ ಅಂತಕ್ಕಂಥದ್ದು 80 ರೂಪಾಯಿಗೆ ಒಂದು ಕೆಜಿಯನ್ನು ನಾವು ಮಾರಾಟ ಮಾಡ್ತೇವೆ. ಈಗ ಜೈವಿಕ ಶಿಲೀಂಧ್ರ ನಾಶಕಗಳಲ್ಲಿ ಟ್ರೈಕೋಡರ್ಮಾವನ್ನು 150 ರೂಪಾಯಿಗೆ ಒಂದು ಕೆಜಿ, ಮತ್ತು ಸುಡಾಮೋನಸ್ ಅಂತಕ್ಕಂಥದ್ದನ್ನು 150 ರೂಪಾಯಿ ಕೆಜಿಗೂ ಕೂಡ ನಾವು ಮಾರಾಟ ಮಾಡ್ತಿದ್ವಿ. ಅದಷ್ಟೇ ಅಲ್ಲದೆ ಈಗ ಜೀವಾಮೃತವನ್ನು ನಾವು ರೈತರಿಗೆ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲೆಲ್ಲ ನಾವು ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಮಾದರಿಗಳಿದ್ದಾವೆ. ಜೀವಾಮೃತ, ಘನ ಜೀವಾಮೃತ, ಆಮೇಲೆ ಎರೆಜಲ, ಆಮೇಲೆ ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರ್, ಇವುಗಳನ್ನು ಕೂಡ ನಾವು ಅದನ್ನು ದುಡ್ಡಿಗೆ ಮಾರೋದಿಲ್ಲ, ಬಟ್ ಅದನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಜೂನಿ ಇದೆ, ಮತ್ತು ಪಿಳ್ಳೆ ಬಿಸಿರೆ ಇದೆ, ಆಮೇಲೆ ಸೆಣಬು ಇದೆ. ಇವುಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ದರದಲ್ಲೂ ಕೂಡ ನಾವು 75 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತೇವೆ. ರೈತರು ಅಂತದನ್ನ ಸದುಪಯೋಗ ಮಾಡಿಕೊಂಡು ಭೂಮಿಯ ರೈತರ ಕಣ್ಣು ಯಾವುದು ಅಂತಂದ್ರೆ ಮಣ್ಣು ಅಂತ ಕರಿತೀವಿ, ಆ ಮಣ್ಣನ್ನ ಫಲವತ್ತತೆಯನ್ನು ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಇಂತಹ ಹಸಿರೆಲೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನ ಕಾಲಕಾಲಕ್ಕೆ ಜೀವಾಮೃತ, ಮತ್ತೆ ಪಂಚಗವ್ಯ, ಆನಂತರ ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಪಂಚಪತ್ತ, ದಶಪರ್ಣಿ ಇಂಥವುಗಳನ್ನು ಬಳಸಿಕೊಂಡಾಗ ಮಾತ್ರ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ರೈತರಿಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಾಗ ಮುಂಚಿತವಾಗಿ ನಿಮಗೆ ತಿಳಿಸಬೇಕಾ ಅಥವಾ ನಿಮ್ಮಲ್ಲಿ ಲಭ್ಯತೆ ಇರುತ್ತಾ ಹೇಗೆ? ಸರ್, ರೈತರು ಎಷ್ಟೇ ಬೇಕೆಂದ್ರು ನಮಗಾಗಲೇ ಅದನ್ನ ಉತ್ಪಾದನೆಯನ್ನು ಮಾಡಿ ನಮ್ಮ ಲ್ಯಾಬ್ನಲ್ಲಿ ಇಟ್ಟಿದ್ದೀವಿ. ರೈತರು ಅವ್ರು ನಾಳೆ ಬರ್ತಾರಂದ್ರೆ ಇವತ್ತಿನಂಗೆ ಅವ್ರು ಬಂದು ಎಷ್ಟು ಕ್ವಿಂಟಲ್ ಬೇಕು, ಎಷ್ಟು ಟನ್ ಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಬಟ್ ಟನ್ ಗಂಟಲೆ ಬೇಕಿತ್ತಂದ್ರೆ ಒಂದು ವಾರ ಮೊದಲೇ ನಮಗೆ ತಿಳಿಸಿದ್ರೆ ಸಾಕು, ಅವರಿಗೆ ಎಷ್ಟು ಬೇಕು ಅಷ್ಟು ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಅಕಸ್ಮಾತ್ ಕಲಬುರಗಿ, ಬೀದರ್, ಬೇರೆ ಬೇರೆ ಕಡೆಯಿಂದೆಲ್ಲ ಕೇಳ್ತಿರ್ತಾರೆ, ಮಂಗಳೂರು, ಆಮೇಲೆ ಭಟ್ಕಳದಿಂದ ಕೂಡ ಕೇಳ್ತಿರ್ತಾರೆ. ಅವರು ನಮಗೆ ಫೋನ್ ಪೇ ಮಾಡಿದ್ರೆ ಸಾಕು, ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಂಟಿಟಿಯನ್ನು ನಾವು ಬಸ್ಸಿನ ಮುಖಾಂತರನೂ ಕೂಡ ಕಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಸರ್. ಹೇಗೆ ಇದನ್ನೆಲ್ಲ ತಯಾರು ಮಾಡ್ಕೊಳ್ತಕ್ಕಂಥ ತರಬೇತಿಯನ್ನು ಕೊಡ್ತಾ ಇದ್ದೀರಾ ರೈತರಿಗೆ? ಮತ್ತು ಅವರೇ ರೈತರು ತಮ್ಮ ಫಾರ್ಮಲ್ಲೇ ಇವೆಲ್ಲ ಜೈವಿಕ ಗೊಬ್ಬರಗಳನ್ನು, ಎರೆಹುಳು ಗೊಬ್ಬರ ಇರ್ಬೋದು, ಕೆಲವೊಂದು ಜೈವಿಕ ದ್ರವ ಪದಾರ್ಥ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ತರಬೇತಿಗಳು ನಿಮ್ಮಲ್ಲಿ? ಸರ್, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ 100 ಜನ ಕೂರ್ತಕ್ಕಂಥ ಒಂದು ತರಬೇತಿ ಹಾಲ್ ಇದೆ. ಆ ತರಬೇತಿನಲ್ಲೂ ಕೂಡ ತಾವು ಕೇಳಿದ ಹಾಗೆ ಪ್ರತಿಯೊಬ್ಬ ರೈತರಿಗೂ ಯಾರು ಆಸಕ್ತಿ ಇರುತ್ತೆ ಅಂತ ರೈತರಿಗೆ ವೈಯಕ್ತಿಕವಾಗಿ ತರಬೇತಿ ಕೊಡ್ತೀವಿ. ಮತ್ತು ನಾವು ವರ್ಷದಲ್ಲಿ ಒಂದು 5-10 ಬಾರಿನಾದ್ರೂ ರೈತರಿಗೆ ಈ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ವಿಧಾನಗಳನ್ನ, ಮತ್ತು ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಪದ್ಧತಿಯನ್ನ, ಅದರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಆಮೇಲೆ ಕಾಂಪೋಸ್ಟ್ ಕಲ್ಚರ್ ಅನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಪಂಚಗವ್ಯನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಬೀಜಾಮೃತವನ್ನು ಯಾವ್ದಾದ್ರು ಘನ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಅವುಗಳನ್ನು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತೇಳಿ ಪ್ರತಿಯೊಬ್ಬ ರೈತರಿಗೂ ಈಗಾಗಲೇ ನಿನ್ನೆ ತಾನೇ ಒಂದು ತರಬೇತಿಯನ್ನು ನಾವು ಮುಗಿಸಿದ್ದೀವಿ. ಸೊ ಅದರಲ್ಲಿ ಅದರ ಹಿಂದಿನ ಒಂದು 5 ದಿವಸದ ಹಿಂದೆ ನಾವು 5 ದಿವಸದ ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಕುರಿತು ಸುಮಾರು 1 75 ಜನ ರೈತರಿಗೆ ನಾವು ತರಬೇತಿಯನ್ನು ಕೊಡ್ತಿದ್ದೀವಿ. ಹೀಗೆ ಅನೇಕ ತರಬೇತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೆ ನಾವು ಈ ತರಬೇತಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈಗ ತಾನೇ ನಮ್ಮ ಶರಣಪ್ಪ ಅಂತೇಳಿ ಒಬ್ಬರು ಲಿಂಗಸೂರಿನವರು ಅಂದರೆ ಸಂತೆಕಲ್ಲೂರಿನ ರೈತರು ಬಂದಿದ್ರು. ಸೊ ಅವರು ಕೂಡ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ರೈತರು ತರಬೇತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಜಗದೀಶ್ ಅಂತಕ್ಕಂಥ ರೈತರಿದ್ದಾರೆ, ಮತ್ತು ನಮ್ಮ ರೇವಣಸಿದ್ದಪ್ಪ ಅಂತ ಇದ್ದಾರೆ, ಅದರ ಜೊತೆಗೆ ಇವ ಶರಣಪ್ಪ ಅಂತ ಇದ್ದಾರೆ. ಹೀಗೆ ಅನೇಕ ಹಲವಾರು ರೈತರು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ, ಅದಷ್ಟೇ ಅಲ್ಲದೆ ಕಲಬುರಗಿ, ಬೀದರ್, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಈ ತರಬೇತಿಯನ್ನು ತೆಗೆದುಕೊಂಡು ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಈಗಾಗಲೇ ಅದರ ಫಲಾನುಭವಿಯನ್ನು ಪಡ್ಕೊಂಡಿದ್ದಾರೆ, ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಹೆಚ್ಚು ಹೆಚ್ಚು ರೈತರು ಸಾವಯವ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ. ಅದರೊಂದಿಗೆ ಈಗ ಸಾವಯವ ಕೃಷಿನಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಿರಿಧಾನ್ಯಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಅವುಗಳನ್ನು ಕೂಡ ತರಬೇತಿಯನ್ನು ಯಾವ ಸಾವಯವ ಕೃಷಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಗಿರ್ ಹಾಕ್ಲಕ್ಕಂಥ ಅಂತಕ್ಕಂಥದ್ದನ್ನು

ರೈತಪ್ಪ ಹೇಳು ಅಪ್ಪ ನಿನ್ನಿಂದ ನಾವು ಅಪ್ಪ ನಿನ್ನಿಂದ ನಾವು ಅಪ್ಪ ರೈತಪ್ಪ ಹೇಳು ಅಪ್ಪ ರೈತಪ್ಪ ಹೇಳು ಅಪ್ಪ